ಇನ್ನು ಮುಂದೆ ಕೇಳಿ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಕೃಷಿ ಅನುಭವಿ ಪ್ರವೀಣ್ ಮೇತ್ರಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಂಧವರೇ, ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದ ಪ್ರವೀಣ್ ಮೇತ್ರಿ ಎಂಬ ಕೃಷಿಕರಿದ್ದಾರೆ. ಅವರಿಂದಲೇ ನಾವು ಅವರ ಕೃಷಿ ಅನುಭವವನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರವೀಣ್ ಅವರೇ. ನಮಸ್ಕಾರ ಸರ್. ತಮ್ಮದು ಊರು ಯಾವುದು? ನಮ್ಮ ತಡವಲ್ಗ ಊರು. ತಡವಲ್ಗ. ತಾವು ಎಷ್ಟು ಜನ? ಇಬ್ರು ಇದೇವ್ರಿ. ನಮ್ಮ ಬ್ರದರ್ ಒಬ್ರು ಜಾಬ್ ಮಾಡ್ತಾರೆ, ನಾವೊಬ್ಬರು ತೋಟ ನೋಡ್ಕೊಂಡು ಬರ್ತೇವ್ರಿ. ಎಷ್ಟು ಎಕರೆ ಇದೆ ತಮ್ಮದು ಜಮೀನು? ನಮ್ಮದು 28 ಎಕರೆ ಜಮೀನು ಇದೆ. 28 ಎಕರೆ ಜಮೀನು. ಹ್ಞೂ. ತಾವು ಎಷ್ಟು ವರ್ಷದಿಂದ ಈ ಊರಲ್ಲಿ ಇದ್ರಿ? ನಾವು 10 ವರ್ಷದಿಂದ ನಾನು ಕೃಷಿಕನ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಾವು ಮಾಡ್ತಕ್ಕಂಥ ಬೆಳೆ ಮೊದಲ ನಿಂಬೆಗಿಡ ರೀ. ಪೂರ್ವಿ ನಮ್ಮ ಪುರಾತನ ಕಾಲ ಹಿಡಿದು ನಮ್ಮಲ್ಲಿ ನಿಂಬೆಗಿಡ ಬೆಳೀತಾ ಇದ್ದಾರೆ. ನಿಂಬೆಗಿಡನೇ ಬೆಳೀತಾರೆ? ನಿಂಬೆಗಿಡ ಬೆಳೀತಾ ಇದಾವ್ರಿ. ಮತ್ತು ಸ್ವಲ್ಪ ಜಾಸ್ತಿ ಮಳೆ ಇತ್ತಪ್ಪ ಅಂದ್ರೆ ಪಪ್ಪಾಯ ಅದು ಮಾಡ್ತೇವ್ರಿ. ಮತ್ತು ಈ ಕಡೆ ಸ್ವಲ್ಪ ದಾಳಿಂಬ್ರಿ, ಒಂದು 5 ವರ್ಷ 6 ವರ್ಷದ್ದು ದಾಳಿಂಬ್ರಿ ನಿಂಬೆಗಿಡ ಮಾಡ್ಕೊತ ಹೊಂಟಿದ್ದಾರೆ. ಈಗ ತಮ್ಮದು 28 ಎಕರೆ ಜಮೀನು ಅದ ಅಂತ ಹೇಳಿದ್ರಿ. ಹ್ಞೂ ಸರ್. ಈಗ ಅದರಲ್ಲಿ ಏನೇನು ಹಾಕಿದ್ರಿ? ಈಗ ಒಂದು 10 ಎಕರೆ ತೊಗರಿ ಹಾಕಿದ್ರು ಸರ. ಹಾಂ. ಆಮೇಲೆ ಒಂದು 5 ಎಕರೆ ನಿಂಬೆಗಿಡ ಅದಾವ್ರಿ. ಹಾಂ. ಒಂದು 4 ಎಕರೆ ದಾಳಿಂಬೆ ಅದ್ರಿ. ಹಾಂ. ಮುಂದೆ ಹಿಂಗಾರಿ ಒಳಗೆ ಸ್ವಲ್ಪ ಜೋಳ, ಮೆಕ್ಕೆಜೋಳ. ಇವಾಗ ಮೆಕ್ಕೆಜೋಳ ಒಂದು 2 ಎಕರೆ ಅದ್ರಿ. ಹಾಂ. ಮುಂದೆ ಹಿಂಗಾರಿ ಒಳಗೆ ಸ್ವಲ್ಪ ಜೋಳ ಕಡ್ಲಿ ಮಾಡಿಸ್ ಮುಂದೆ ಒಂದು ಸ್ವಲ್ಪ ಜಮೀನು ಇಟ್ಟಿದ್ದೇವ್ರಿ. ಹೌದ್ರಿ. ಈಗ ನೀವು ಮನೆಯಲ್ಲಿ ನಿಮ್ಮ ಬ್ರದರ್ ಇದ್ದಾರೆ ಮತ್ತು ತಂದೆ ತಾಯಿ ಇದ್ದಾರೆ ಅಂತ ಹೇಳಿ? ಹಾಂ, ನಮ್ಮ ತಂದೆ ತಾಯಿ ಇದ್ದಾರೆ. ಈಗ ನೀವು ಅಷ್ಟೂ ಕೃಷಿಕರಾಗಿ ಕಾರ್ಯನಿರ್ವಹಿಸ್ತಾರೆ ಹಾಗೆ? ನಾವು ನಮ್ಮ ತಂದೆ ತಾಯಿ ನಾವು ಕೃಷಿಕರಾಗಿ ಕಾರ್ಯನಿರ್ವಹಿಸ್ತೇವ್ರಿ. ಹಾಂ. ನಮ್ಮ ಅಣ್ಣವ್ರಿಗೆ ಜಾಬ್ ಅದಾರೆ, ಬ್ರದರ್ ಜಾಬ್ ಅದಾರೆ. ಜಾಬ್. ಹ್ಞೂ. ಈಗ ನೀವು ಲಿಂಬೆ ಮತ್ತು ದಾಳಿಂಬೆ ಬೆಳಿತೀನಿ ಅಂತ ಹೇಳಿದ್ರಿ. ಹ್ಞೂ. ಅದನ್ನು ಯಾವ ರೀತಿ ಬೆಳಿತೀರಿ? ನಾವು ದಾಳಿಂಬೆ ಜೂನ್ ತಿಂಗಳಲ್ಲಿ ಚಟ್ನಿ ಮಾಡ್ತೇವ್ರಿ. ಹ್ಞೂ. ಜೂನ್ ತಿಂಗಳಲ್ಲಿ ಚಟ್ನಿ ಮಾಡಿದ್ರೆ ಡಿಸೆಂಬರ್ ಕಟಾವ್ ಆಗ್ತಾರೆ ಮಾಲ್. ಹ್ಞೂ. ಅವಾಗ ಫಸ್ಟಿಗೆ ಚಟ್ನಿ ಮಾಡಿದ ತಕ್ಷಣ ಬಡ್ಡಿಗೆ ತಿಪ್ಪೆ ಖಾತೆ ಹಾಕ್ತೇವ್ರಿ. ಹ್ಞೂ. ತಿಪ್ಪೆ ಗೊಬ್ಬರ? ತಿಪ್ಪೆ ಗೊಬ್ಬರ ಹಾಕ್ತೇವ್ರಿ. ಹಾಂ. ಆಮೇಲೆ ಅದಕ್ಕೆ ಬೇನಿಂಡಿ, ಸ್ಟೆರಮಿಲ್ಲ, ಆಮೇಲೆ ಜಿಂಕ್, ಬೋರಾನ, ಮ್ಯಾಗ್ನೀಷಿಯಮ್, ಮ್ಯಾಂಗ್ನೀಸ್, ಐರಾನ್ ಇವೆಲ್ಲ ಬಡ್ಡಿ ಕೊಡ್ತೇವ್ರಿ. ಹ್ಞೂ. ಮತ್ತು ನಾವು ಹೂವು ಬಂದ ತಕ್ಷಣ ಮಿಡಿ ಸೆಟ್ ಆಯ್ತಪ್ಪ ಅಂದ್ರೆ ಮತ್ತು DAP ಪೊಟ್ಯಾಸ್ ಕೊಡ್ತೇವ್ರಿ. ಪ್ರತಿ 4-5 ದಿನಕ್ಕೊಂದು ಸ್ಪ್ರೇ ಮಾಡ್ಕೊತ ಹೋಗ್ತಿರ್ತೇವ್ರಿ ದಾಳಿಂಬ್ರಿಗೆ. ದಾಳಿಂಬ್ರಿಗೆ ಸ್ಪ್ರೇ ಮಾಡ್ತಿರ್ತಾರೆ. ಈಗ ನೀವು ಹೇಳಿದ್ರಿ ತಿಪ್ಪೆ ಗೊಬ್ಬರ ಮತ್ತು ನಾವು ಇವೆಲ್ಲ ಕೆಲವೊಂದು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತೇನೆ ಅಂತೇಳಿ. ಹ್ಞೂ. ಅದನ್ನು ಕೃಷಿ ತಜ್ಞರ ಸಲಹೆ ತೊಗೊಂಡು ಹಾಕ್ತಿರೋ ಅಥವಾ ನೀವೇ? ಹಾಂ, ಇಲ್ಲ, ಕೃಷಿ ತಜ್ಞರ ಸಲಹೆ ತೊಗೊಂಡೇ ಮಾಡ್ತಿದ್ದೇವ್ರಿ ಮೊದಲು. ಈಗ ತಾವು ಹೇಳಿದ್ರಿ ಕೃಷಿ ತಜ್ಞರ ಸಲಹೆ ಮೇರೆಗೆ ನಾವು ಗೊಬ್ಬರವನ್ನು ಹಾಕ್ತೇನೆ ಅಂತೇಳಿದ್ರಿ. ಯಾವ್ಯಾವ ರೀತಿ ಅದನ್ನು ಹಾಕ್ತೀರಿ? ಅಂದ್ರೆ ಗಿಡದ ವಯಸ್ಸಿನ ಮೇಲೆ ನಾವು ಹಾಕುವ ಗೊಬ್ಬರ ಕೊಟ್ಕೋತ ಹೋಗುತ್ತೆ ಸರ್. ಈಗ ಗಿಡದ ವಯಸ್ಸಿನಂದ್ರೆ ಈಗ ನೀವು ಫಸ್ಟ್ಗೆ ನಾಟಿ ಮಾಡಿದ ನಂತರ ಎಷ್ಟು ದಿವಸಕ್ಕೆ ಅದನ್ನ ಗೊಬ್ಬರ ಕೊಡ್ತೀರಿ ಅಥವಾ ಎಷ್ಟು ತಿಂಗಳಿಗೆ ಗೊಬ್ಬರ ಕೊಡ್ತೀರಿ? ನಾಟಿ ಮಾಡಿದ ತಕ್ಷಣ ಒಂದು 15 ದಿನಕ್ಕೆ ನಾವು ಸ್ವಲ್ಪ ತಿಪ್ಪಿ ಗಾತ ಹಾಕ್ತೇವ್ರಿ. ಆಮೇಲೆ ಬೇರೆ ಬೆಳವಣಿಗೆ ಸಂಬಂಧಿ ಒಂದು ಸ್ವಲ್ಪ ಕೆಲವೊಂದು ಔಷಧಗಳು ಸಿಗ್ತಾವ್ರಿ, ಹೋಮಿಕ್ ಆಸಿಡ್, ಫಾಸ್ಫರಿಕ್ ಆಸಿಡ್ ಅಂತೇಳಿ, ಅದನ್ನು ಭೂಮಿಗೆ ಬಿಡ್ತೇವ್ರಿ. ರೂಟ್ ಬೇರೆ ಬೆಳವಣಿಗೆ ಆಗ್ತದ್ರಿ. ಮುಂದೆ ಅದಕ್ಕೆ ತ್ರಿಪ್ಸ್ ಬರಲಾರಂಗ ಕೆಲವೊಂದು ಸ್ಪ್ರೇ ಮಾಡ್ಕೊತ ಹೋಗ್ತೇವ್ರಿ. ತ್ರಿಪ್ಸ್ ಅಂದ್ರೆ ಇದೊಂದು ಕೀಟಬಾಧೆ, ರಸ ಇರೋ ಕೀಟ ಅದ್ರಿ. ರಸ ಇರುವ ಕೀಟ ಅದು ಎಲೆ ಮೇಲೆ ಇರುವಂತ ರಸ ಇರೋ ಕೀಟ ಅದು. ಇದು ದಾಳಿಂಬೆಗೆ ಬರುವಂತ ದಾಳಿಂಬೆಗೆ ಬರ್ತೈತ್ರಿ. ಅದು ಬರಲಾರ್ದಂಗ ನೀವು ಅದನ್ನ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡ್ತಾ ಹೋಗ್ತೀರಿ. ಹ್ಞೂ. ಅದಾದ ನಂತರ ಮುಂದೆ ಯಾವ ರೀತಿ ಅದನ್ನ ಮಾಡ್ತಾರೆ? ಆಮೇಲೆ ಈಗ ಕಾಯಿಗೆ ಬರುವಂತ ಒಂದು ರೋಗ ಅದು ಅಂಗಮಾರಿ ದುಂಡಾಣ ರೋಗ ಅತ್ತದ್ರಿ. ಅದನ್ನ ಬರಬಾರ್ದಪ್ಪ ಅಂದ್ರೆ ನಾವು ಸ್ವಲ್ಪ ತಿಪ್ಪೆ ಖಾತ ಜಾಸ್ತಿ ಯೂಸ್ ಮಾಡ್ಬೇಕ್ರಿ. ಆಮೇಲೆ ಅದಕ್ಕೆ ಆಂಟಿಬಯೋಟಿಕ್ ತಕ್ಷಣ ರೋಗ ನಿರೋಧಕ ಶಕ್ತಿ ಬರುವಂಗ ಸ್ಪ್ರೇ ಮಾಡ್ಕೊತ ಹೋಗ್ಬೇಕ್ರಿ. ಈಗ ರೋಗ ನಿರೋಧಕ ಶಕ್ತಿ ಬರುವಂತದಪ್ಪ ಅಂದ್ರೆ ಕೆಪ್ಟೋಸೈಕ್ಲಿನ್ ಅಂತ ಒಂದು ಔಷಧ ಬರ್ತಾರೆ, ಅದನ್ನ ಹಾಕ್ತೇವ್ರಿ. ಆಮೇಲೆ ಬ್ಲೂ ಕಪರ್, ಕೊಸೈಡ್ ಇವೆಲ್ಲ ನೀವು ಹಾಕಿದ ನಂತರ ಬೆಳೆ ಚೆನ್ನಾಗಿರ್ತದೆ? ಹಾ, ಚೆನ್ನಾಗಿ ಬರ್ತದ್ರಿ. ಇದು ಕಟಾವು ಮಾಡಿದ ನಂತರ ಅದನ್ನ ಮಾರಾಟವನ್ನ ಎಲ್ಲಿ ಮಾಡ್ತೀರಿ? ನಾವು ಇಲ್ಲಿ ಬೆಂಗಳೂರಿಗೆ ಹೋಗ್ತೇವ್ರಿ. ಬೆಂಗಳೂರು ಮಾಡ್ಕೊಂಡು ಇಲ್ಲಿಂದ ಕಳಿಸ್ತೇವ್ರಿ. ನೀವೇ ಇಲ್ಲಿ ಜಾಗ ಮೇಲೆ ಖರೀದಿನೂ ಮಾಡ್ತಾರೆ ಜನ? ಇಲ್ಲಿನೂ ಮಾರಾಟ? ಹಾ, ಇಲ್ಲಿ ಜಾಗ ಮೇಲೆ ಆದ್ರೂ ವ್ಯಾಪಾರ ತಗೋತಾರೆ, ಬಂದು ಖರೀದಿ ಮಾಡ್ತಾರೆ. ಅಂದ್ರೆ ಈಗ ನೀವು ಬೆಂಗಳೂರು ಕಳಿಸ್ತೀನಿ ಅಂತ ಹೇಳಿದ್ರೆ ಬೆಂಗಳೂರಿಗೆ ಯಾವ ರೀತಿ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಿರ್ತಾವ? ಹಾ, ಇಲ್ಲಿ ಇಲ್ಲಿಂದ ಗಾಡಿನೂ ಹೋಗ್ತಾವ್ರಿ. ಇಲ್ಲೊಂದ್ 10 ಮಂದಿ ಗ್ರೂಪ್ ಮಾಡ್ಕೊಂಡ್ 5 6 ಮಂದಿ ಗ್ರೂಪ್ ಹಾಕಿಸಂದ್ರ ಮನುಷ್ಯಗ 100 150 ಬಾಕ್ಸ್ 200 ಬಾಕ್ಸ್ ಮಾಡ್ಕೊಂಡ್ರ 10 ಕೆಜಿ ಒಂದ್ ಬಾಕ್ಸ್ ಮಾಡ್ತೇವ್ರಿ. 10 ಕೆಜಿ ಒಂದ್ ಬಾಕ್ಸ್ ಮಾಡ್ಕೊಂಡ್ರ ಅದು ಪ್ಯಾಕಿಂಗ್ ಮಾಡಿ ನಾವು ಬೆಂಗಳೂರು ಕಳಿಸ್ತೇವ್ರಿ. ಅಂದ್ರೆ ಈಗ ಒಂದ್ ಬಾಕ್ಸ್ 10 ಕೆಜಿ ಇರುತ್ತೆ, ಅಂದ್ರೆ 10 ಒಂದ್ ಕೆಜಿ ಇಷ್ಟ ಅಂತ ಇರುತ್ತೋ ಅಥವಾ ಕ್ವಿಂಟಲ್ ಮ್ಯಾಗ ಇರ್ತದೆ ಕೆಜಿ ರೇಟ್ ಇರ್ಬೇಕ. ಈಗ 10 ಕೆಜಿ ಬಾಕ್ಸ್ ಅಂದ್ರೆ ಒಂದ್ ಬಾಕ್ಸ್ ಗೆ ಎಷ್ಟು ಬೀಳ್ತದ ತಮಗ? ನಮಗ ಒಂದ್ ಬಾಕ್ಸ್ ಗೆ ಒಂದ್ 100 ರೂಪಾಯಿ ಖರ್ಚು ಬರ್ತಾರಿ. ಬಾಕ್ಸ್ ಚೂರ ಆಮೇಲೆ ಟ್ರಾನ್ಸ್ಪೋರ್ಟ್ ಎಲ್ಲ ಹೋಗಿ ಒಂದ್ 100 ರೂಪಾಯಿ ಖರ್ಚು ಹೋಗ್ಸಂದ್ರೆ ನಮಗ ಅಲ್ಲಿ ಒಂದ್ ಬಾಕ್ಸ್ ಗೆ 500-600 ರೂಪಾಯಿ ನೆಟ್ ಉಳಿತಾರೆ. ಎಲ್ಲ ಖರ್ಚು ತೆಗೆದು ಇದಕ್ಕೆ ಎವರೇಜ್ ರೇಟ್ ಮತ್ತೆ ರೇಟ್ ಹೆಚ್ಚು ಇರಬಹುದು 700-800-1000 ರೂಪಾಯಿ ತನಕ ರೇಟ್ ಇರ್ತಾರೆ. ಅಂದ್ರೆ ದಾಳಿಂಬೆ ಹಣ್ಣಿನ ಮೇಲೆ ನಮಗೆ ದರ ನಿಗದಿ ಆಗುತ್ತೆ. ಹೌನ್ರಿ, ಮಾಲ ದಪ್ಪ ಇತ್ತಪ್ಪ ಅಂದ್ರೆ ಸೈಜ್ ಮೇಲೆ ಡಿಫೆಂಡ್ ರೀ. ಒಳ್ಳೆ ಕ್ವಾಲಿಟಿ ಇತ್ತಪ್ಪ ಅಂದ್ರೆ 1000 ರೂಪಾಯಿ ತನ ನಮಗೊಂದು ಬಾಕ್ಸ್ ಸಿಗ್ತದ್ರಿ. ಮೀಡಿಯಂ ಇತ್ತಪ್ಪ ಅಂದ್ರೆ 500-600 ರೂಪಾಯಿ ತನ ಸಿಗ್ತೈತ್ರಿ. 600 ರೂಪಾಯಿ ತನ ಸಿಗ್ತದೆ. ಹೌನ್ರಿ. ಮತ್ತೆ ತಾವು ಲಿಂಬೆನು ಬೆಳಿತೀನಿ ಅಂತ ಹೇಳಿ? ಲಿಂಬೆನು ಬೆಳಿತೇವ್ರಿ. ಈ ಲಿಂಬೆಯನ್ನ ಅದ್ರದ ಯಾವ ರೀತಿ ಇದು ಮಾಡ್ಕೊಡ್ತೀರಿ ಅನ್ನೋದು ಮಾಹಿತಿ ಮಾಡ್ಕೊಡ್ಬೇಕು ನಮ್ಗೆ. ಲಿಂಬೆ ಅಂದ್ರೆ ಪ್ರತಿ ವರ್ಷ ಗಿಡಕ್ಕೆ ಅಗ್ಗಿ ಹಚ್ಚದ್ ಬಳಕ್ರಿ. ಅದು ಒಂದ್ 5-6 ವರ್ಷ ಕಾಯತವ್ರಿ ಲಿಂಬೆ ರೀ. ನಾವು ಫಸ್ಟ್ ಗೆ ತಿಪ್ಪಿ ಕಾತ ಹಾಕಿ ಬೆಳೆಸ್ಕೊಂಡು ಹೋಗೋದ್ರಿ. ಆಮೇಲೆ ಸ್ವಲ್ಪ ಸ್ವಲ್ಪ ರಾಸಾಯನಿಕ ಕೊಟ್ಕೋತ ಹೋಗ್ರಿ. ಮುಂದೆ ಅದು ಕಾಯಿ ಚಾಲೋ ಆಯ್ತಪ್ಪ ಅಂದ್ರೆ ನಮ್ ಲೋಕಲ್ ಬಿಜಾಪುರ ಹೋಗ್ತದ್ರಿ, ಹುಬ್ಳಿ ಹೋಗ್ತದ್ರಿ. ಇಲ್ಲಿ ರೇಟ್ ಜಾಸ್ತಿ ಐತಂದ್ರ ದಿಲ್ಲಿ ಅದು ಟ್ರಾನ್ಸ್ಪೋರ್ಟ್ ಅದ್ರಿ. ಇಲ್ಲಿ ಬಿಜಾಪುರದಾಗ ದಿಲ್ಲಿ ಹೋಗ್ತಾವ್ರಿ ಮಾಲ, ಅಹಮದಾಬಾದ್ ಹೋಗ್ತದ, ದಿಲ್ಲಿ ಹೋಗ್ತದ. ಆಮೇಲೆ ನಾವು ಅದಕ್ಕೆ ತಿಪ್ಪಿ ಖಾತ ಹಾಕಿ ಜಾಸ್ತಿ ಬೆಳೆಸ್ತೇವ್ರಿ. ತಿಪ್ಪಿ ಖಾತ ಆಮೇಲೆ ನೀರ್ ಸಫಿಶಿಯಂಟ್ ಬೇಕು, ಅದಕ್ಕೆ ನೀರ್ ಬೇಕು, ತುಂಬಾ ನೀರ್ ಬೇಕು. ಅದಕ್ಕೆ ಮತ್ತೆ ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ರಿ? ನಾವು ನೀರಿಂದು ಮೊದಲ ಬಾವಿ ಇದ್ದೇವ್ರಿ, ಬಾವಿಗೆ ನೀರ್ ಕಮ್ಮಿ ಆದ ಬಳಿಕ ಬೋರಲ್ ಮಾಡಿದವ್ರಿ. ಇವಾಗ ಬೋರಿಗೂ ಕಮ್ಮಿ ಆಗ್ಯಾವ್ರಿ. ಈಗ ದೊಡ್ಡದೊಂದು ಹೊಂಡ ಮಾಡಿದವ್ರಿ, ಕೃಷಿ ಹೊಂಡ ಮಾಡಿದವ್ರಿ. ಅದಕ್ಕೆ ಪ್ಲಾಸ್ಟಿಕ್ ಹಾಕಿದವ್ರಿ. ಪ್ಲಾಸ್ಟಿಕ್ ಹಾಕಿಸಿದ್ರೆ ಅದು ಮಳಿ ನೀರು ಸಂಗ್ರಹ ಮಾಡ್ಕೋತೇವ್ರಿ. ಮಳಿ ನೀರು ಸಂಗ್ರಹ ಮಾಡ್ಕೋತೇವ್ರಿ. ಆಮೇಲೆ ಭೂಮಿ ಲೆವೆಲ್ ಬತ್ತಪ್ಪ ನಾವು ಬೋರ್ ಮಳಿ ಆಗೋ ಟೈಮ್ದಾಗ ಬೋರ್ ಸ್ಟಾಕ್ ಇದು ಇರ್ತಾವ್ರಿ ನೀರ್, ಅದಕ್ಕೂ ಬೆಳೆ ಬಿಡುದಿಲ್ಲ ನಾವು. ಆ ಟೈಮ್ದಾಗ ಹೊಂಡ ತುಂಬ ಬಿಟ್ಕೋತೇವ್ರಿ. ಹೊಂಡ ತುಂಬ ಬಿಟ್ಕೋತೇವ್ರಿ. ಹ್ಞೂ. ಈಗ ಒಮ್ಮೆ ನೀವು ಕೃಷಿ ಹೊಂಡ ಮಾಡ್ಕೊಂಡು ನಿಂತಿದ್ರೆ, ಒಮ್ಮೆ ನೀವು ಅದು ಕೃಷಿ ಹೊಂಡ ತುಂಬ್ತಂದ್ರೆ ಎಷ್ಟು ದಿವಸನ ನೀವು ನೀರು ಬಿಡ್ತೀರಾ ಇದರಲ್ಲಿ? ಒಂದ್ ನಾವು ಮಾಡಿದ ಹೊಂಡದ ಪ್ರಕಾರ ರೀ, 4 ಎಕರೆ ನಿಂಬೆ ಗಿಡಕ್ಕೆ, ದೊಡ್ಡ ನಿಂಬೆ ಗಿಡಕ್ಕೆ ಒಂದ್ 6 ಸಫಿಶಿಯಂಟ್ ಆಗ್ಬೋದ್ರಿ. ನೀರು 6 ತನಕ, 4-6 ಸುಮಾರು 4-6 ತಿಂಗಳ ಮತ್ತೆ ನೀವು ಲಿಂಬೆಯನ್ನ ಮಾರಾಟ ಮಾಡುವ ಪದ್ಧತಿ ಆಗಿದೆ ತಮ್ಮದು? ಅಂದ್ರೆ ಪದ್ಧತಿ ಅಂದ್ರೆ ಈಗ ನಾವು ಲಿಂಬೆಹಣ್ಣ ಹರದು ಪ್ಯಾಕಿಂಗ್ ಮಾಡ್ತೇವ್ರಿ, ತಪ್ಪಲ ಹಚ್ಚಿ ಒಂದ್ ಡಾಗ್ ಅಂತ ಮಾಡ್ತೇವ್ರಿ. ಒಂಡಾಗಿ 1,000-1,200 ಕಾಯಿ ಹಾಕ್ತೇವ್ರಿ. 1,200 ಕಾಯಿ ಹಾಕಿದೇವಪ್ಪ ಅಂದ್ರೆ ಇವತ್ತಿನ ರೇಟ್ 1,000 ಕಾಯಿ 1,200-1,500 ರೂಪಾಯಿ ತನ ರೇಟ್ ಅದ್ರಿ. 2,000 ತನ ಅದ್ರ ರೇಟ್ ರೀ. ಕ್ವಾಲಿಟಿ ಮೇಲೆ ಡಿಫೆಂಡ್, ಕ್ವಾಲಿಟಿ ಮತ್ತು ಇವತ್ತಿನ ದಿವಸ 1,000 ರೂಪಾಯಿಂದ 2,000 ರೂಪಾಯಿ ರೇಟ್ ಅದ್ರ ಇವತ್ತಿನ ದಿವಸ ಬಿಜಾಪುರ ಮಾರ್ಕೆಟ್. ಬಿಜಾಪುರದಲ್ಲಿ ಆ ರೀತಿ ಇದೆ ಅಂದ್ರೆ ನೀವು ಲಿಂಬೆ ಮಾರಾಟ ಮಾಡೋದಿಲ್ಲ ಬಿಜಾಪುರದಲ್ಲಿ? ಬಿಜಾಪುರ. ಈಗ ನೀವು ಒಂದ್ ಡಾಗ್ ಅಂತ ಹೇಳಿದ್ರೆ ಒಂದ್ ಡಾಗ್ ಅಂದ್ರೆ ಎಷ್ಟು ಕೆಜಿ ಇರುತ್ತದೆ? 1,000 ನಿಂಬೆಕಾಯಿ ಹಾಕ್ತೇವ್ರಿ. 1,000-1,200 ನಿಂಬೆಕಾಯಿ ಹಾಕ್ತೇವೆ. 40-45 ಕೆಜಿ ಬರ್ಬೋದ್ರಿ. 40-45 ಕೆಜಿ ಇರುತ್ತದೆ. ಅದಕ್ಕ 1,200-1,300 ರೂಪಾಯಿ ತನಕ ಕೊಡ್ತಾರೆ ರೇಟ್. ರೇಟ್ ಮೇಲೆ ಡಿಫೆಂಡ್ ರೀ. 1,000 ತನ ಇರ್ತದೆ. ಈ ಸದ್ಯ 2,000 ರೂಪಾಯಿ 2,500 ರೂಪಾಯಿ ರೇಟ್ ಇದ್ರಿ. 2,500 ರೂಪಾಯಿ ತನ ಸಿಗ್ತದೆ. ಈಗ ತಮ್ದು ಎಷ್ಟು ಎಕರೆಯಲ್ಲಿ ತಾವು ಲಿಂಬೆಯನ್ ಮಾಡಿದ್ರಿ? ನಮ್ದು 4 ನಿಂಬೆ ಗಿಡ. 4 ಒಂದ್ ಎಕರೆಗೆ ಎಷ್ಟು ಲಿಂಬೆ ಗಿಡ ಹಚ್ಚಬಹುದು? ಒಂದ್ ಎಕರೆಗೆ 100 ನಿಂಬೆ ಗಿಡ ಕೊಂಡಿರ್ತಾವ್ರಿ. ಒಂದ್ ಎಕರೆಗೆ 100 ನಿಂಬೆ ಗಿಡ. ಈಗ ನೀವು ಒಂದ್ 4 ಮಾಡಿದ್ರಿ ಅಂತ ಹೇಳಿದ್ರಿ. ಈಗ ನೀವು ಹೇಳಿದ್ರಿ ಒಂದ್ ಎಕರೆಯಲ್ಲಿ 100 ಗಿಡಗಳು ಹಚ್ಚುತ್ತೇವೆ ಅಂತ ಹೇಳಿದ್ರಿ. ಹೌದ್ರಿ. ಈಗ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರವನ್ನ ಎಷ್ಟು ಇಡಬೇಕಂತ ಇರ್ತಾವ? ನನ್ನ ಅಭಿಪ್ರಾಯ ಪ್ರಕಾರ 22-16 ಫೂಟ್ ಇಡಬೇಕು. 22x16 ಮೊದಲು ಹಿಡಿದು ಮಾಡ್ಕೋತ ಬಂದಿದ್ದು 18-18 ಮಾಡ್ಕೋತ ಬಂದಾರ. ಅದು ಸ್ವಲ್ಪ ತ್ರಾಸ ಆತದ್ರಿ. 18-18 ಹಚ್ಚಿದ್ದು ತ್ರಾಸ ಆತದ. ಕಾಯಿ ಯಾವ ರೀತಿ ತೊಂದರೆ ಆಗ್ತದ? ಒಳಗ್ ತಿರ್ಗಾಡಕ್ ಬರೋದಿಲ್ರಿ, ತಿಪ್ಪಿ ಹತ್ತ ಹೋಗಕ್ ಆಗೋದಿಲ್ಲ. ಅಂದ್ರೆ ಗಿಡ ಬೆಳೆದು ದೊಡ್ಡದಾಯ್ತಂದ್ರ ಕೂಡ್ತಾರ ಒಳಗ. ಒಳಗಿನ ಕಾಯಿ ತರ್ಲಕ್ ಬರುದಿಲ್ಲ, ಐಸ್ ಒಳಗ್ ಬರುದಿಲ್ಲ. ಆಮೇಲೆ ನಾವು ಟ್ರಿಪ್ ಚೆಕ್ ಮಾಡಕ್ ಹೋಗಕ್ ಆಗಲ್ಲ. ಒಂದ್ ಸೈಡ್ ಸ್ವಲ್ಪ ಬಿಸಿಲ ಗಾಳಿ ಜಾಸ್ತಿ ಆಡದಟ್ಟು ಗಿಡ ಸಿಡಿ ಹೇಗಿಲ್ಲ, ಒಳ್ಳೆ ಸಂಪ ಇದು ಕೊಡ್ತದೆ, ಲವಲವಕ್ ಇರ್ತದೆ ಗಿಡದಲ್ಲಿ. ಅದಕ್ಕೆ ಈಗ ನೀವು ಅಷ್ಟೇ ಅಂತರದಲ್ಲಿ ಜಾಸ್ತಿ ಬರ್ತೈತ್ರಿ. ಅಂದ್ರೆ ಈಗ ತಾವು ಹೇಳಿದ್ರಿ 22x16 ಇರ್ಬೇಕಂತ ಹೇಳಿ, ಈಗ ತಾವು ಅಷ್ಟೇ ಅಂತರದಲ್ಲಿ ತಾವು ಗಿಡಗಳನ್ನ ನಾಟಿ ಮಾಡಿದ್ರಿ? ಹಾ, ಮಾಡಿದೇವ್ರಿ. ಅಷ್ಟು ಮಾಡೋದ್ರಿಂದ ಈಗ ಮೊದಲು ತಾವು ಇವಾಗ ಮಾಡಿದೇವ್ರಿ, ಅಂದ್ರೆ ಈಗ ಮುಂದ ಅದಕ್ಕೆ ಫಲ ಬರ್ತೈತ್ರಿ. ಅಂದ್ರೆ ಈಗ ಇನ್ನು ಕಾಯಿ ಬಿಟ್ಟಿಲ್ಲ ಗಿಡ? ಇನ್ನ ಇಲ್ರಿ, ಇನ್ನೂ ಇಲ್ರಿ. ಈಗ ಯಾವಾಗ ಕಾಯಿ ಬಿಡ್ಬೋದಂತೀರಿ? ಇನ್ನ ಟೈಮ್ ತಗೋತಾರ, 4 ವರ್ಷ ಟೈಮ್ ತಗೋತಾರೆ. ಇದೇ ಸಲ ಹಚ್ಚಿದವ್ರು. ಹೌದ್ರಿ. ಈಗ ತಮ್ಮ ಅನುಭವದ ಪ್ರಕಾರ 18x18 ಹಚ್ಚಿದ ಗಿಡಗಳಿಗೂ ಮತ್ತೆ ಈಗ ನೀವು ಮಾಡಿದಂತ 22x16 ಮಾಡಿದ ಗಿಡಗಳಿಗೂ ಲಾಭ ಎಷ್ಟು ಬರ್ಬೋದಂತೀರಿ? ಲಾಭ ಜಾಸ್ತಿ ಆಗ್ತೈತ್ರಿ, ಆದ್ರೆ ಸ್ವಲ್ಪ ತ್ರಾಸ ಅನ್ನೋದು ಕಮ್ಮಿ ಆಗ್ತದೆ. ರೈತ ಲೇಬರ್ ಸಿಗುದಿಲ್ರಿ ಇವತ್ತಿನ ದಿವಸ. ಅದ್ರ ಸಂಬಂಧ ನಮ್ಗೇನಾಗ್ತದ, ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಲೇಬರ್ಗೆ ಪ್ರಾಬ್ಲಮ್ ಆಗುದಿಲ್ಲ. ಆಮೇಲೆ ನಾವು ಒಳಗೆ ಟ್ರ್ಯಾಕ್ಟರ್ಲೆ ಹರತಿ ಹಾಕ್ಬೋದು, ಸಣ್ಣ ಟ್ರ್ಯಾಕ್ಟರ್ಲೆ ಎಣ್ಣೆ ಹೊಡಿಬಹುದು, ಗಾಳಿ ನಿಂಬೆ ಹಿಡಕು ಸ್ಪ್ರೇ ಮಾಡ್ಬೇಕಾಗ್ತದೆ, ಟ್ರ್ಯಾಕ್ಟರ್ಲೆ ಸ್ಪ್ರೇ ಮಾಡ್ಬೋದು. ಆಮೇಲೆ ಒಳಗೆ ಟ್ರ್ಯಾಕ್ಟರ್ ಒಯ್ದ ಖಾತಾ ಬರ್ಕೋಬಹುದು, ಲೇಬರ್ ಸಮಸ್ಯೆ ಕಮ್ಮಿ, ಚಾರ್ಜ್ ನಮ್ಗೆ ಕಮ್ಮಿ ಆಗ್ತದ್ರಿ. ಮತ್ತೆ ಬಿಸಿಲ ಗಾಳಿ ಬೀಳೋದ್ರಿಂದ ಭೂಮಿ ಫಲವತ್ತತೆ ಜಾಸ್ತಿ ಆಗ್ತದ, ನಮಗೆ ಅನುಕೂಲ ಇದಕ್ಕಿಂತ ಹೆಚ್ಚಿನ ಇಳುವರಿ ಬರ್ತದ ನಮ್ಮ ಅಭಿಪ್ರಾಯ. ಇದಕ್ಕಿಂತ ಅಂದಾಜು ಎಷ್ಟು ಬರ್ಬೋದು ಅಂತೀರಿ ತಾವು ಲಾಭ? ಇವಾಗ ರೇಟ್ ಮೇಲೆ ಡಿಫೆಂಡ್ ರೀ, ಒಳ್ಳೆ ರೇಟ್ ಇತ್ತಪ್ಪ ಅಂದ್ರೆ ಎಕರೆಗೆ 3 ಲಕ್ಷ ರೂಪಾಯಿ ಆಗ್ತದೆ. 3 ಲಕ್ಷ ರೂಪಾಯಿ ಪ್ರವೀಣ್ ಅವರೇ, ತಾವು ಲಿಂಬೆಯನ್ನ ಬೆಳೀತಾ ಇದ್ರಿ, ಈಗ ಲಿಂಬೆಯನ್ನ ಬೆಳೆದ ಮೇಲೆ ಅದನ್ನ ನೀವು ಕಾಯಿಯನ್ನ ಯಾವ ರೀತಿ ಗಿಡದಿಂದ ಇಳಿಸ್ತೀರಿ? ನಾವು ನಿಂಬೆ ಕಾಯಿ ರೀ ವಂಕಿಯಿಂದ ಹರಿತೇವ್ರಿ, ಅದ್ರ ಕಿಸಿನ ತೆಳ ಬಿದ್ದ ಬಳಕ ಅದು ಮತ್ತೆ ಅಶ್ವತ್ತಾರ್ರಿ. ಅವಾಗ ಅದು 4.5 ತಿಂಗಳ ತುಂಬದ ಬಳಕ ಪೂರಾ ಪಾಡ ಆದ ಬಳಕ ಕಾಯಿ ಹರಿದು ಬಹಳ ಚಲೋ ರೀ. ಯಾಕಂದ್ರ ಕಾಯಿ ಸೈಜ್ ಆತದ, ಕಾಯಿ ಒಳಗ ರಸ ತುಂಬತದ, ದಿವಸ ಜಾಸ್ತಿ, ಆಮೇಲೆ ವೇಟ್ ಬರ್ತೈತಿ, ಕಾಯಿ ದಪ್ಪ ಆಯ್ತಪ್ಪ ಒಳ್ಳೆ ರೇಟು ಸಿಗ್ತೈತಿ. ಸ್ವಲ್ಪ ಜಾಸ್ತಿ 4-5 ತಿಂಗಳ ತುಂಬದ ಬಳಕ ಹರಿಯೋದು ಬಹಳ ಒಳ್ಳೇದ ನಮ್ಮ ಅಭಿಪ್ರಾಯ. ಮತ್ತೆ ಈಗ ಕೆಲವೊಂದು ರೈತರು ರೇಟ್ ಬಂದದ ಅಂತ ಹೇಳಿ ಜಲ್ದಿನ ಬೇಗನೆ ಅಂದ್ರೆ ಇನ್ನೂ ಕಾಯಿ ಹಸಿರಿದ್ದಾಗನೆ ಹರಿದು ಇದು ಮಾಡ್ತಾರ, ಅದ್ರಲಿಂದ ಆಗುವಂತ ಹಾನಿ ಏನದಂತೀರಿ ತಾವು? ಅದ್ರಲಿಂದ ಆಗುವಂತದ್ದು ಈಳ್ಡೊಳಗ ನಮ್ಗೆ ಲುಸ್ಕಾನ್ ಬರ್ತೈತಿ, ರೈತರಿಗೆ ಲುಸ್ಕಾನ್ ಆಯ್ತದೆ. ಈಳ್ಡೊಳಗ ಸ್ವಲ್ಪ ದಪ್ಪ ಆಯ್ತಪ್ಪ ಅಂದ್ರ ವೇಟ್ ಜಾಸ್ತಿ ಬರ್ತೈತಿ, ರೇಟ್ ಜಾಸ್ತಿ ಸಿಗ್ತೈತಿ, ಆಮೇಲೆ ರಸಾನು ತುಂಬಿರ್ತೈತಿ. ಅಂದ್ರೆ ಜಲ್ದಿ ಜಲ್ದಿ ಮಾರಾಟ ಆಗ್ತದ ಅಂತೀರಿ? ಕ್ವಾಲಿಟಿ ಇರ್ತೈತ್ರಿ, ಕ್ವಾಲಿಟಿ ಮೇಲೆ ರೇಟ್ ಸಿಕ್ಕಿ ಸಿಗ್ತೈತ್ರಿ, ಕಾಯಿ ಮಾಗಿದ ಕಾಯಿ ಬತ್ತಾಗಿದ ಕಾಯಿ. ಆಮೇಲೆ ಯಾರಾದ್ರೂ ರೈತರು ಈಗ ತಮಗ ದಾಳಿಂಬೆ ಮತ್ತು ಲಿಂಬೆಯನ್ನು ತಾವು ಬೆಳೀತಾ ಇದ್ರಿ, ಇದ್ರ ಬಗ್ಗೆ ತಮಗೆ ಏನಾದ್ರೂ ಯಾರಾದ್ರೂ ರೈತರು ಸಲಹೆ ಕೇಳಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಅನ್ನು ತಿಳಿಸ್ತೀರಾ? 9972 89 5224 ನಂಬರ್ 9972 89 5224. ಈ ನಂಬರ್ಗೆ ಕರೆ ಮಾಡಿದ್ರೆ ತಾವು ಯಾವುದೇ ರೈತರಿಗೆ ದಾಳಿಂಬೆ ಮತ್ತು ಲಿಂಬೆ ಒಳಗೆ ಯಾರೇ ಯಾವುದೇ ಮಾಹಿತಿ ಕೇಳಿದ್ರು ತಿಳಿಸ್ಕೊಡ್ತೀರಿ. ಇಂದಿನ ಯುವ ರೈತರು ತಮ್ಮ ಸಂದರ್ಶನವನ್ನ ಎಲ್ಲ ರೇಡಿಯೋದಲ್ಲಿ ಕೇಳ್ತಾ ಇರ್ತಾರೆ, ಇಂದಿನ ಯುವ ರೈತರಿಗಾಗಿ ತಾವು ಯಾವ ರೀತಿ ಒಂದು ಸಂದೇಶನ ಕೊಡ್ತೀರಿ? ಇವತ್ತಿನ ದಿವಸ ಯಾರು ಕರೆಕ್ಟ್ ಆಗಿ ಸ್ವಂತ ನಿತ್ತು ಯಾರು ಮಾಡ್ತಾರಲ್ರಿ, ಅವರಿಗೊಂದು ಒಳ್ಳೆ ರಿಸಲ್ಟ್ ಬರ್ತೈತಿ, ಆಮೇಲೆ ಅವರು ಸಕ್ಸಸ್ ಆಗಿ ಬೆಳೀತಾರ ತಿಳಿಸಿ ನನ್ನ ಅಭಿಪ್ರಾಯ. ಸ್ವಂತ ನಾವು ನೋಡ್ಬೇಕು, ಡ್ರಿಪ್ಗೆ ನೀರು ಬೀಳುತ್ತೆ, ಡ್ರಿಪ್ ವಾಲ್ ತಿರೋದ್ರೆ ಮುಗೀತು, ಅದಕ್ಕೆ ನೀರು ಬೀಳುತ್ತವೋ ಇಲ್ಲೋ. ಆಮೇಲೆ ನಾವು ಒಂದು ಗೊಬ್ಬರ ಕೊಡೋದು ಡ್ರಿಪ್ ಮುಖಾಂತರ ಕೊಡುವಂತ ಒಂದು ಅನುಕೂಲ ಭಾಳ ಅದ. ಈಗ ಲೇಬರ್ ಕಮ್ ಆಗ್ತವ, ನಾವು ಎಷ್ಟು ಜವಾಬ್ದಾರಿಯಿಂದ ನಾವೇ ಸ್ವಂತ ನಿತ್ತು ಮಾಡ್ತೇವೆ ಅಷ್ಟು ನಮಗೆ ಅನುಕೂಲ ಭಾಳ ಆಗ್ತದೆ. ತಕ್ಷಣ ಇವತ್ತಿನ ದಿವಸ ಯುವ ರೈತರಿಗೆ ಹೇಳಿದ್ರೆ ನಾನು ಬಯಸ್ತೇನೆ. ಅಂದ್ರೆ ನೀವು ಹೇಳೋ ಪ್ರಕಾರ ಪ್ರವೀಣ್ ಮೈತ್ರಿ ಅವರೇ, ಈಗ ಮೊದಲಿನ ಕೃಷಿಗೂ ಈಗಿನ ಕೃಷಿ ಬಹಳ ಅನುಕೂಲತೆ ಅಂತೀರಿ, ಅದಕ್ಕೆ ಕೃಷಿಯ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಅಂತ ಯುವ ರೈತರಿಗೆ ಸಂದೇಶವನ್ನು ಕೊಡ್ತಾ ಇದ್ರು. ಒಳ್ಳೇದು ಪ್ರವೀಣ್ ಮೈತ್ರಿ ಅವರೇ, ಇಲ್ಲಿವರೆಗೆ ದಾಳಿಂಬೆ ಮತ್ತು ಲಿಂಬೆ ಬೇಸಾಯದ ಬಗ್ಗೆ ತಮ್ಮ ಕೃಷಿ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ಇಂಡಿ ತಾಲೂಕಿನ ತಡಲಗ ಗ್ರಾಮದ ಕೃಷಿ ಅನುಭವಿ ಪ್ರವೀಣ್ ಮೈತ್ರಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಸೇಕದಾರ್. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನಾ ಪದಗಳು. ಸದಾ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಕಾಶಿನಾಥ್ ಪತ್ತಾರ್ ಮತ್ತು ತಂಡದವರಿಂದ ಭಜನಾ ಪದವನ್ನು ಕೇಳೋಣ.